ಜಾರಣ ಪರಮ ಮೋಷಿಕ ಭಗಿನೆ ಪಾವನ ಪರಮ ಮೋಷಿಕ ಭಗಿನೆ ಪಾವನ ಶರಣು ಶರಣು ಪರಮ ಮೋಷಿಕ ಭಗಿನೆ ಪಾವನ ಶರಣು ಶರಣು ಕರಿವದನ ಗಿರಿಜಾ ಸುಪುತ್ರಕ ಕರದೋಳಂಕುಶ ಪಾಶಧಾರಣ ದಕ್ಷಾದ್ವರ ಎಂಬ ಪ್ರಸಂಗದಿಂದ ಆಯ್ದ ಪದ್ಯಗಳು. ಹರನರಸಿಯಾದ ದಾಕ್ಷಾಯಿಣಿಯು ಶ್ರೇಷ್ಠವಾದ ಕೈಲಾಸ ಪರ್ವತ ಶಿಖರದಲ್ಲಿದ್ದುಕೊಂಡು ಸಾಲಾಗಿ ಹೋಗುತ್ತಿರುವ ಬ್ರಾಹ್ಮಣರ ಗುಂಪನ್ನು ನೋಡಿ ಅಚ್ಚರಿಗೊಂಡು ಓರ್ವ ಬ್ರಾಹ್ಮಣನಲ್ಲಿ ಹೀಗೆ ಮಾತನಾಡಿಸುತ್ತಾಳೆ. ಕೈಲಾಸ ಶಿಖರದಿ ವರ ಮಹಾ ಕೈಲಾಸ ಶಿಖರ ದೇ ಹರ ನರಸಿ ಕಳ್ಳಾಗ ಕೌತುಕವಿರಿಸಿ ಭೂಸುರನೋರ್ವನನು ಬೆಸೆಕೊಳ್ಳೈ ಉಮೆ ಕರೆಸಿ ಬಂದಿರಯ್ಯ ಭೂಮಿ ದೇವಾ ಸಾವಿರವು ಓಪುದಲ್ಲಿ ಶತ ಸಾವಿರವು ಓಪುದಲ್ಲಿ ಭೂಮಿ ದೇವ ಈ ವಿಧದ ಭೂಸುರರು ಭೂಮಿ ದೇವಾ ಈ ವಿಧದ ಭೂಸುರರು ಭೂಮಿ ದೇವಾ ನಿವಿಲ್ಲದವಲ್ಲಿಗೆ ಪಯಣವಯ್ಯ ನಿವಿಲ್ಲದವಲ್ಲಿಗೆ ಪಯಣವಯ್ಯ ಭೂಮಿ ದೇವ ನಿವಿದದ ಭೂಸುರರು ಭೂಮಿ ದೇವ ನಿವಿಲ್ಲದವಲ್ಲಿಗೆ ಪಯಣವಯ್ಯ ಭೂಮಿ ದೇವ ಅವಲ್ಲದ ಬಲ್ಲಿರಿಯ ಭೂಮಿ ದೇವಾ ಓ ಭೂಮಿ ದೇವಾ ದಚ್ಚಲಯ ಜಕ್ಕೆ ನಾವು ಪೋಪೆವಮ್ಮ ಆ ನಾವು ಪೋಪೆವಮ್ಮ ಬಹು ದಕ್ಷಿಣೆಗಳ ಈವರಲ್ತೆ ಕೇಳಿ ರಾಮ ಬಹು ದಕ್ಷಿಣೆಗಳ ಈವರಲ್ತೆ ಕೇಳಿ ರಮ್ಮ ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ ನಮ್ಮ ಬೇಕೆಗಳ ಈವರಲ್ದೆ ಕೇಳಿರಮ್ಮ ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ ನಮ್ಮ ಬೆಟ್ಟಗಳ ಇವರಂತೆ ತಿಳಿರಮ್ಮ ಜನಯಾಗಕ್ಕೆ ನಾವು ಓಪೆವಮ್ಮ ಅಮ್ಮ ದ್ವಿಜರು ಪ್ರಾಚೀನ ಬರ್ಹಿಯಲ್ಲಿ ದಕ್ಷನು ನಡೆಸುವ ಮಹಾಯಾಗಕ್ಕೆ ಹೋಗುತ್ತಿರುವ ವಿಷಯವನ್ನು ತಿಳಿದ ದಾಕ್ಷಾಯಿಣಿ ತನ್ನ ಪತಿ ಶಂಕರನ ಬಳಿಗೆ ಬಂದು ಸಂಗತಿಯನ್ನು ತಿಳಿಸುತ್ತಾಳೆ. ತನ್ನ ತವರು ಮನೆಯಲ್ಲಿನ ಸಂಭ್ರಮದಲ್ಲಿ ನಾವಿಬ್ಬರು ಭಾಗಿಗಳಾಗೋಣವೆಂದು ಪತಿಯನ್ನು ಹೀಗೆ ಒತ್ತಾಯಿಸುತ್ತಾಳೆ. ನೋಡಿರಿ ದ್ವಿಜರು ಪೋಪುಗ ನೋಡಿರಿ ನೋಡಿರಿ ನೋಡಿರಿ ದ್ವಿಜರು ಪೋಪುದ ನೋಡಿರಿ ನಿಮ್ಮ ಮಾವ ಮಾಡುವ ಯಜ್ಞವಂತೆ ನಿಮ್ಮ ಮಾವ ಮಾಡುವ ಯಜ್ಞವಂತೆ ನೋಡಿರಿ ಅಡಲೆ ನದಿಕ ಸಂಭ್ರಮವಲ್ದೆ ಅಡಲೆ ನದಿಕ ಸಂಭ್ರಮವಲ್ದೆ ಬಂಧುಗಳು ಕೂಡಿ ರಂಜಿಸುವರಂತೆ ಅಡಲೆ ನದಿ ಕಾ ಸಂಭ್ರಮ ಬಲ್ದೆ ಬಂಧುಗಳು ಕೂಡಿ ರಂಜಿಸುವರಂತೆ ನೋಡಿರಿ ದ್ವಿಜರು ಪೋಪುದನು ನೋಡಿರಿ ನೋಡಿರಿ ನೋಡಿರಿ ನೋಡಿರಿ ಸೈರಿಸದೆಲ್ಲ ಮನವಲ್ಲೆ ಪೋಗದೆ ಆ ಎಲ್ಲೆ ಪೋಗದೆ ಏಳಿ ಇವಿಲ್ದಿ ನಾಲೆ ಏಳಿ ಏಳಿ ಇವಿಲ್ದಿ ನಾಲೆ ಲೀಲೆ ಎಂದ ಕೇಳ ವೈಭವಗಳ ನೋಡಿತು ಲೀಲೆ ಎಂದ ಕೇಳ ವೈಭವಗಳ ನೋಡಿತು ನಾಳೆ ಬರುವುದಿಲ್ಲಿಗೆ ನಾಳೆ ಬರುವುದಿಲ್ಲಿಗೆ ಲೀಲೆಯಿಂದ ಕಿಳ ವೈಭವಗಳ ನೋಡಿದು ನಾಳೆ ಬರುವುದಿಲ್ಲಿಗೆ ಕೇಳಿ ಸೈರಿಸದೆಲ್ಲ ಮನವಲ್ಲಿ ಹೋಗದೆ ಹೇಳಿ ನೀವಿಲ್ದಿನಲಿ ಒಂದ ದಕ್ಷನು ನಡೆಸುವ ಯಾಗದಲ್ಲಿ ನಾವಿಬ್ಬರು ಭಾಗವಹಿಸುವುದು ಬೇಡವೆಂದು ಶಿವನು ದಾಕ್ಷಾಯಿಣಿಯಲ್ಲಿ ಹೇಳುತ್ತಾನೆ. ಆಗ ದಾಕ್ಷಾಯಿಣಿಯು ದಕ್ಷಾಧ್ವರದಲ್ಲಿ ಯಾವ ಕಾರಣದಿಂದಾಗಿ ನಾವಿಬ್ಬರು ಭಾಗವಹಿಸುವುದು ಬೇಡವೆಂದು ಹೇಳಿ ಎಂದು ಶಿವನಲ್ಲಿ ಒತ್ತಾಯಪೂರ್ವಕವಾಗಿ ಕೇಳಿದಾಗ ಶಿವನು ಹೀಗೆ ಉತ್ತರಿಸುತ್ತಾನೆ. ದಿವಸದಾರು ಉಳಿದೀರ್ ಪಾಸ ಬೇಗೆ ಸಭೆಗೆ ಬಲ್ದಾನೋ ದಕ್ಷ ನಾನೇಳದ ಬಗೆಗೆ ಬಲ್ದಾನೋ ದಕ್ಷ ನಾನೇಳದ ಬಗೆಗೆ ನಿಲ್ದೇಸಿ ಕರೆದೆಲ್ಲ ನುಡಿದಲ್ಲದ ನುಡಿಯ ಿಲ್ಲದಿಸಿ ಕರೆದೆಲ್ಲ ನುಡಿದಲ್ದ ನುಡಿಯ ಎಲ್ಲಿ ಗಾದನು ನಾ ಮರೆವೇನೆ ಪರಿಯ ಹರನು ನಾವಿಬ್ಬರು ಯಾಕೆ ದಕ್ಷಾಧ್ವರದಲ್ಲಿ ಭಾಗಿಗಳಾಗಬಾರದೆಂದು ಗೌರಿಯಲ್ಲಿ ನಿಜ ಸಂಗತಿಯನ್ನು ತಿಳಿಸಿದರೂ ಹರನ ಮಾತನ್ನು ಕೇಳದೆ ಗೌರಿಯು ಈ ರೀತಿಯಾಗಿ ಹಠ ಹಿಡಿಯುತ್ತಾಳೆ. ಮನವಲ್ಲಿ ಪೋಗದೆ ಆಗ

ರೀತಿಯಲ್ಲರಿಯದೆ ಬಂದುದು ಈ ತೆರನಾದುದರ ಪತಿಗಳಿಗೆ ತ್ರೈಲೋಕ್ಯದಿ ಕತುಬಿಡ ಭಾಗವ ಕೊಡದಿಯ ಪತಿಗಳಿಗೆ ತ್ರೈಲೋಕ್ಯದಿ ಕತುಬಿಡ ಭಾಗವ ಕೊಡದಿಯ ಪತಿಯು ದರ್ಯಾಕಿ ಬುದ್ಧಿಯು ಪಿತಗೀತಕ್ಕೆ ಬಂತು ಪತೆಯು ದರ್ಯಾಕಿ ಬುದ್ಧಿಯು ಪಿತಗೀತಕ್ಕೆ ಬಂತು ಎತಕ್ಕೆ ಬಂದೆನು ತಾನೀ ಪಾತಕ್ಕೆ ಮಾಡುವ ಯಜ್ಞದ ರೀತಿಯನ್ನು ದರಿಯದೆ ಬಂದುದು ಜೀತರನಾದುದೆಲ ಹರ ಹರ ಈ ರೀತಿ ದುಃಖಿಸುವ ದಾಕ್ಷಾಯಿಣಿಯನ್ನು ಕಂಡು ದಕ್ಷ ದೇವೇಂದ್ರಾದಿಗಳು ಅಪಹಾಸ್ಯ ಮಾಡುತ್ತಾ ನಗುತ್ತಾರೆ. ಇದರಿಂದ ಕೋಪಾದ್ರಿಕ್ತಳಾದ ಗೌರಿಯು ದಕ್ಷನನ್ನು ಜರೆಯುತ್ತಾಳೆ. ತಾನೇ ಯೋಗಾಗ್ನಿಯನ್ನು ಸೃಷ್ಟಿಸಿ ಪ್ರಾಣಾಹುತಿಯನ್ನು ಗೈಯುತ್ತಾಳೆ. ನಾರದನ ಮೂಲಕ ವಿಷಯವನ್ನರಿತ ಹರನು ಕ್ರೋಧದಿಂದ ತನ್ನ ಜಟೆಯನ್ನು ಭೂಮಿಗೆ ಬಡಿಯುತ್ತಾನೆ. ಆಗ ವೀರಭದ್ರನ ಜನನವಾಗುತ್ತದೆ. ಆತನನ್ನು ಹರನು ದಕ್ಷನ ಯಾಗವನ್ನು ನಾಶಗೈಯಲು ಕಳುಹುತ್ತಾನೆ. ವೀರಭದ್ರನು ಇಂದ್ರಾದಿ ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿ ಮುಂದುವರಿದು ದಕ್ಷನೊಂದಿಗೆ ಯುದ್ಧವನ್ನು ಮಾಡಲು ಸನ್ನದ್ಧನಾಗುತ್ತಾನೆ. ಜನಗೆ ನಾ ಬಂದೆ ನೀಗಲೇ. ಕೊನೆಯದಾಗಿ ಮಂಗಲ ಪದ್ಯ. ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಗೆ ಶರಣ್ಯೇ ತ್ರಯಂಬಕಿ ದೇವಿ ನಾರಾಯಣೇ ನಮೋಸ್ತುತೇ ನಾರಾಯಣೇ ನಮೋಸ್ತುತೇ. ಸುರನರ ಮುನಿಗಳ ಬಂದಿದೆಗೆ ಶರಣಾಗತ ಪರಿಪಾಲಕಗೆ ಕಟಿಲೋರಲ್ಲಿ ನೆಲೆಗೊಂಡಿಯ ದೇವಿಗೆ ತೋಂದಿಲ್ ದತ್ತ ಸುರನರ ಮುನಿಗಳ ಬಂದಿದೆಗೆ ಶರಣಾಗತ ಪರಿಪಾಲಕಿಗೆ ಕಟಿಲೋರಲ್ಲಿ ನೆಲೆಗೊಳ್ಳಿಯ ದೇವಿಗೆ ಕಟಿಲೋರಲ್ಲಿ ನೆಲೆಗೊಳ್ಳಿಯ ದೇವಿಗೆ ಶ್ರೀ ದುರ್ಗ ಪರಮೇಶ್ವರಿಗೆ ಬಂಗಾಲೋ ಜಯ ಬಂಗಾಲೋ ಯುವ ಬಂಗಾಲೋ ಜಯ ಬಂಗಾಲೋ